ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಹಿರಿಯರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಎಂಒಯ್ ಅವರೊಡನೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಹಾಗಾದರೆ ಮೊದಲಿಗೆ ಕೇಳಿ, ಬೇಸಿಗೆಯಲ್ಲಿ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಎಂಒಯ್ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೇಸಿಗೆ ಹಂಗಾಮು ಬಂದಿದೆ. ರೈತ ಬಾಂಧವರು ಮುಂಬರುವ ಹಂಗಾಮಿಗೆ ಭೂಮಿಯನ್ನು ಸಿದ್ಧತೆ ಮಾಡೋದ್ರಾಗಿರ್ಬೋದು, ಜೊತೆಗೆ ಬೀಜವನ್ನು ತಯಾರಿ ಮಾಡೋದ್ರಾಗಿರ್ಬೋದು, ಒಟ್ಟಿನಲ್ಲಿ ಕೃಷಿ ಚಟುವಟಿಕೆಗಳನ್ನು ಸಿದ್ಧತೆ ಮಾಡಿಕೊಳ್ಳುವಂತಹ ರೈತ ಬಾಂಧವರು ಹೇಗೆ ತಯಾರಿಯನ್ನು ಮಾಡಬೇಕು, ಜೊತೆಗೆ ಪ್ರಸ್ತುತ ಒಂದು ದಿನದಲ್ಲಿ ಏನೇನು ಕೃಷಿ ಚಟುವಟಿಕೆಯನ್ನು ಮಾಡಿದರೆ ಈ ಒಂದು ಮುಂದಿನ ಹಂಗಾಮಿಗೆ ರೈತ ಬಾಂಧವರಿಗೆ ಒಳ್ಳೆಯ ಇಳುವರಿಯನ್ನು ಪಡ್ಕೋಬಹುದು ಎಂಬಂಥ ಒಂದು ಮಾಹಿತಿಯನ್ನು, ರೈತ ಬಾಂಧವರು ಮಾಗಿ ಉಳುಮೆಯನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಜೊತೆಗೆ ಅದರಿಂದ ಆಗುವ ಪ್ರಯೋಜನ ಏನು ಎಂಬಂಥ ಇತ್ಯಾದಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ಕೊಳ್ಳೋಣ. ಈ ಬಗ್ಗೆ ನಮಗೆ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಅವರು ನಮ್ಮ ಜೊತೆ ಇದ್ದಾರೆ. ರೈತ ಬಾಂಧವರಿಗೆ ಈ ಒಂದು ಸಂದರ್ಭದಲ್ಲಿ ಹೇಗೆ ಸಿದ್ಧತೆಯನ್ನು ಮಾಡಬೇಕು, ಯಾವ ರೀತಿ ಮಾಗಿ ಉಳುಮೆಯನ್ನು ಮಾಡಬೇಕು, ಹಲವಾರು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ಕಾರ್ಯಕ್ರಮಕ್ಕೆ. ಸೊ ಅವರಿಗೆ ಸ್ವಾಗತವನ್ನು ಹೇಳ್ತಾ, ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಜಯ್ ಕುಮಾರ್ ಅಂತ. ಈಗ ಈ ಮಾಗಿ ಉಳುಮೆ ಬಗ್ಗೆ ಒಂದು ಜಸ್ಟ್ ಒಂದು ಸ್ವಲ್ಪ ತಿಳ್ಕೊಬೇಕು ಅಂದರೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಪೀಠಿಕೆಯನ್ನು ತಿಳ್ಕೊಬೇಕಾಗತ್ತೆ. ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಮಣ್ಣು ಮತ್ತು ನೀರು ಪ್ರಕೃತಿಯ ಅಮೂಲ್ಯ ವಸ್ತುಗಳು. ಈ ನಮ್ಮ ಜನಸಂಖ್ಯೆ ಅತ್ಯಧಿಕ ವೇಗದಲ್ಲಿ ಬೆಳೆಯುತ್ತಿರುವುದರಿಂದ ಇಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕಂತೆ ಆಹಾರ ಉತ್ಪಾದನೆ ಮಾಡೋದು ಒಂದು ದೊಡ್ಡ ಸವಾಲಾಗಿ ನಮಗೆ ಪರಿಣಮಿಸಿದೆ. ಏಕೆಂದರೆ ಆರೋಗ್ಯಯುತವಾದ ಮಣ್ಣಿನಲ್ಲಿ ಉತ್ತಮ ಬೆಳೆ ಎಂಬ ಮಾತನ್ನು ಮರೆತು ನಾವು ಸೇವಿಸುವ ಆಹಾರವು ಉತ್ಪಾದನೆಯಾಗುವುದು ಮಣ್ಣಿನಿಂದಲೇ ಎಂಬ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳದೆ ಅದನ್ನು ನಿರ್ವಹಣೆ ಮಾಡುವಲ್ಲಿ ನಾವು ಸಾಕಷ್ಟು ಅಲಕ್ಷ್ಯವನ್ನು ತೋರುತ್ತಿದ್ದೇವೆ. ಹೌದೌದು. ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಹಸಿರು ಕ್ರಾಂತಿಯ ನಂತರ ಕೈಗೆ ಸಿಗುವ ರಾಸಾಯನಿಕ ಗೊಬ್ಬರಗಳನ್ನು ವಿವೇಚನೆ ಇಲ್ಲದೆ ಹೆಚ್ಚು ಹೆಚ್ಚಾಗಿ ಬಳಸುವುದರಿಂದ ಮಣ್ಣಿನ ಆರೋಗ್ಯ ಸ್ಥಿತಿ ಹಾಳಾಗಿ ಹೋಗಿದೆ. ಅದರಂತೆ ಭೂಮಿನ ಮೇಲೆ ಪ್ರಮುಖವಾಗಿ ಬೇಕಾದರೆ ಇನ್ನೊಂದು ವಸ್ತು ಎಂದರೆ ನೀರು. ನೀರಿಲ್ಲದೆ ಯಾವ ಜೀವವೂ ಬದುಕಲು ಸಾಧ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನು, ಕಾಡನ್ನು ನಾಡಾಗಿ ಪರಿವರ್ತನೆ ಮಾಡುತ್ತಿರುವುದರಿಂದ, ಮುಂದುವರೆದ ನಗರೀಕರಣದಿಂದಾಗಿ ಮಳೆ ಬಾರದೆ ಅಂತರ್ಜಲದ ಮಟ್ಟ ತೀವ್ರವಾಗಿ ಕುಸಿಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆ ಮಾಡಬೇಕಾದರೆ ಮಣ್ಣು ಮತ್ತು ನೀರಿನ ಸರಿಯಾದ ನಿರ್ವಹಣೆ ಇಂದಿನ ತುರ್ತು ಆದ್ಯತೆಯಾಗಿದೆ. ಹಾಗಾಗಿ ಮಾಗಿ ಉಳುಮೆಗೆ ಇದು ಸಕಾಲ. ತಡ ಮಾಡಿದರೆ ವ್ಯರ್ಥ ಎನ್ನುತ್ತಾರೆ ಕೃಷಿ ತಜ್ಞರು. ಹೌದು, ರೈತರು ಈಗಾಗಲೇ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನ ಬೆಳೆಗಳೆಲ್ಲವನ್ನೂ ಒಕ್ಕಲು ಮಾಡಿ ಕಣಜ ತುಂಬಿಯಾಗಿದೆ. ಮುಂದಿನ ವರ್ಷದ ಬೆಳೆಗಳಿಗೂ ಸಹ ಭೂಮಿಯನ್ನು ಸಿದ್ಧಪಡಿಸಿಕೊಳ್ಳಲು ಇದು ಸರಿಯಾದ ಸಮಯ. ಅದಕ್ಕಾಗಿ ನಮ್ಮ ರೈತರು ಮಾಗಿ ಉಳುಮೆಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ಮಹತ್ವಪೂರ್ಣವಾದಂತಹ ಒಂದು ಸಮಯ ಅಂತಂದ್ರೆ, ಮುಂದಿನ ಹಂಗಾಮಿಗೆ ರೈತ ಬಾಂಧವರು ಯಾವುದೇ ಬೀಜವನ್ನು ಬಿತ್ತಲಿ ಅದಕ್ಕೆ ಒಂದು ಬೇಸಿಕ್ ಕೆಲಸವನ್ನಾಗಿ ಈ ಸಮಯದಲ್ಲಿ ನಾವು ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು. ಇಷ್ಟೆಲ್ಲ ಕಾರಣಗಳಿಂದ ನಾವು ಮಾಗಿ ಉಳುಮೆಯನ್ನು ಮಾಡಬೇಕು ಎಂಬಂತಹ ಒಂದು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಟ್ರಿ. ಮುಖ್ಯವಾಗಿ ಮಾಗಿ ಉಳುಮೆ ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಬೇರೆ ಬೇರೆ ಅರ್ಥಗಳಲ್ಲಿ ಕಳೀತಾರೆ. ದೊಡ್ಡ ಮಡಿಕೆ ಅಂತಾರೆ, ಎರಡರ ಮಡಿಕೆ ಅಂತಾರೆ, ಒಂದರ ಬಡಿಕೆ ಅಂತಾರೆ, ಅನಂತರ ನೆಟ್ ಕಡಿಯೋದು ಅಂತಾರೆ. ಏನಿದು ಮಾಗಿ ಉಳುಮೆ? ಮಾಗಿ ಉಳುಮೆಯ ಒಂದು ಮಾಹಿತಿನ, ನಮ್ಮ ಅರ್ಥವನ್ನ ರೈತ ಬಾಂಧವರಿಗೆ ಮಾಡಿಕೊಡಿ. ಓಕೆ. ಮಣ್ಣಿನ ಆರೋಗ್ಯ ಕಾಪಾಡುವ ಅನೇಕ ವಿಧಾನಗಳಲ್ಲಿ ಬೇಸಿಗೆಯಲ್ಲಿ ಮಾಡುವ ಭೂಮಿಯ ಉಳುಮೆ ಬಹಳ ಪ್ರಮುಖವಾಗಿದೆ. ಮಾಗಿ ಉಳುಮೆ ಎಂದು ಕರೆಯುವ ಇದು ಕಡಿಮೆ ಖರ್ಚಿನಲ್ಲಿ ಮಣ್ಣು ಮತ್ತು ನೀರನ್ನು ಯಶಸ್ವಿಯಾಗಿ ಸಂರಕ್ಷಣೆ ಮಾಡುವ ಒಂದು ಕೃಷಿ ಚಟುವಟಿಕೆ. ಅಂದರೆ ರೈತರು ಮುಂಗಾರು ಅಥವಾ ಹಿಂಗಾರು ಹಂಗಾಮಿನಲ್ಲಿ ಬೆಳೆದ ಬೆಳೆಗಳನ್ನು ಕಟಾವು ಮಾಡಿದ ಮೇಲೆ ಭೂಮಿಯನ್ನು ಹದವಾಗಿಸಲು ಮಾಡುವ ಒಂದು ಉಳುಮೆ, ಅದನ್ನು ಮಾಗಿ ಉಳುಮೆ ಅಂತೀವಿ. ಹಿಂಗಾರು ಬೆಳೆ ಕಟಾವಾದ ತಕ್ಷಣ ಮಾಡುವಂತಹ ಒಂದು ಉಳುಮೆ, ಅದನ್ನು ಹದ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಮಾಡತಕ್ಕಂಥ ಒಂದು ಉಳುಮೆ. ಬೆಳೆಗಳನ್ನು ಕಟಾವು ಮಾಡಿದ ತಕ್ಷಣ ಭೂಮಿಯಲ್ಲಿರುವ ಅಲ್ಪ ಪ್ರಮಾಣದ ತೇವಾಂಶದ ಸಹಾಯದಿಂದ ಅಥವಾ ಬೇಸಿಗೆಯಲ್ಲಿ ಬರುವ ಅಕಾಲಿಕ ಮಳೆ, ನಾವು ಈ ಅಡ್ಮಳೆ ಅಂತ ಹೇಳ್ತೀವಲ್ಲ, ಆ ಅಡ್ಮಳೆಯಿಂದ ತೇವದಲ್ಲಿ ಕಬ್ಬಿಣದ ನೇಗಲಿಂದ ಅಥವಾ ಟ್ರ್ಯಾಕ್ಟರ್ ನೇಗಲಿಂದ ಭೂಮಿಯನ್ನು ಆಳವಾಗಿ ಮುಡುವೆ ಮಾಡತಕ್ಕಂಥದ್ದೇ ಈ ಮಾಗಿ ಉಳುಮೆ. ಅಂತಂದ್ರೆ ತಾವು ಹೇಳಿದ ಪ್ರಕಾರ ಎರಡನೇ ಬೆಳೆ ಒಂದು ಬೇಸಿಗೆ ಸಂದರ್ಭದಲ್ಲಿ ಈಗ ನಮ್ಮ ಕಡಲೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಹಿಂಗಾರು ಬೆಳೆಗಳನ್ನು ಕಟಾವಾದ ತಕ್ಷಣನೇ ಭೂಮಿಯನ್ನು ಹಾಗೆ ಬಿಡದೆ ಉಳುಮೆ ಮಾಡುವಂಥದ್ದು ನಮಗೆ ಅತಿ ಮುಖ್ಯವಾಗಿ. ತಾವು ಹೇಳಿದ್ರಿ ಇದು ಅಕಾಲಿಕವಾಗಿ ಬೀಳುವಂಥ ಒಂದು ಮಳೆಗಳನ್ನು ನೀರಿನ ಸಂರಕ್ಷಣೆಯನ್ನು ಮಾಡ್ತದೆ ಎಂಬಂಥ ಒಂದು ಮಾಹಿತಿ ರೈತ ಬಾಂಧವರು ಗಮನಿಸಬೇಕು. ಮುಖ್ಯವಾಗಿ ರೈತ ಬಾಂಧವರಿಗೆ ಇನ್ನೊಂದು ವಿಚಾರ ಅಂತಂದರೆ, ತಾವು ಹೇಳಿದ್ರಿ ನೀರಿನ ಸಂರಕ್ಷಣೆ ಆಗ್ತದೆ, ಜೊತೆಗೆ ತೇವಾಂಶ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಎಂಬಂಥ ಒಂದು ಮಾಹಿತಿಯನ್ನು ಹೇಳ್ತಾ, ಈ ಮಾಗಿ ಉಳುಮೆಯನ್ನು ಮಾಡಿದ ಮೇಲೆ ರೈತ ಬಾಂಧವರಿಗೆ ಯಾವ್ಯಾವ ಉಪಯೋಗ ಅನುಕೂಲತೆ ಆಗತ್ತೆ ಅಂತ ಹೇಳ್ತೀರಿ? ಮೊದಲನೇದಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಹಳ ರೀತಿಯಲ್ಲಿ ಉಪಯೋಗ ಆಗ್ತದೆ. ಫಲವತ್ತಾದ ಮಣ್ಣು ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗಿ ಹಳ್ಳ ಕೊಳ್ಳ ಸೇರುವುದರಿಂದ ಮಾಗಿ ಉಳುಮೆಯಿಂದ ತಡೆಗಟ್ಟಬಹುದು. ಭೂಮಿಯ ಮೇಲ್ಪದರು ಫಲವತ್ತಾದದ್ದು ಕೊಚ್ಚಿ ಹೋಗದ ಹಾಗೆ ಈ ಮಾಗಿ ಉಳುಮೆ ಬಹಳ ಹೆಲ್ಪ್ ಮಾಡುತ್ತೆ. ಇದರಿಂದ ಮಣ್ಣಿನ ಸಂರಕ್ಷಣೆ ಆಗ್ತದೆ. ಬೇಸಿಗೆಯಲ್ಲಿ ಮಾಡುವ ಈ ಮಾಗಿ ಉಳುಮೆಯಿಂದ ಮುಂಗಾರು ಹಂಗಾಮಿನ ಆರಂಭದಲ್ಲಿ ಬೀಳುವ ಮಳೆಯು ನೀರು ವ್ಯರ್ಥವಾಗಿ ಹರಿದು ಹೋಗದೆ ಸಂಪೂರ್ಣವಾಗಿ ಭೂಮಿಯಲ್ಲೇ ಇಂಗ್ಕೊಳ್ತದೆ. ಈ ಇಂಗಿಕೊಳ್ಳುವುದರಿಂದ ಭೂಮಿಯಲ್ಲಿ ತಳಹಸಿ ಉಳಿದುಕೊಳ್ತದೆ. ಅಂದರೆ ಇನ್ನರ್ ಲೇಯರ್ಸಲ್ಲಿ ತಳಹಸಿ ಉಳಿದುಕೊಳ್ತದೆ. ಕೆಲವೊಮ್ಮೆ ಮಳೆ ಕೈಕೊಟ್ಟರೂ ಸಹ ಅಲ್ಪ ಕಾಲದವರೆಗೂ ತಳಹಸಿ ಕಾರಣವಾಗಿ ಬೆಳೆಗಳು ಅಲ್ಪ ಸ್ವಲ್ಪ ಜೀವ ಹಿಡ್ಕೊಳ್ತದೆ. ಅಲ್ಲದೆ ಅಂತರ್ಜಲದ ಮಟ್ಟವು ಸ್ವಲ್ಪ ಹೆಚ್ಚಾಗ್ತದೆ. ಬಾವಿಗಳಲ್ಲೂ ಸಹ ನೀರು ಕೊರತೆಯನ್ನು ಸ್ವಲ್ಪ ನಾವು ನೀಗಿಸ್ಕೋಬಹುದು. ಅಂತಂದ್ರೆ ಇದು ಆಳವಾದ ಉಳುಮೆಯನ್ನು ಮಾಡೋದ್ರಿಂದ ಬೇರುಗಳ ಒಂದು ಆಳ ಒಳಕೋಗೋದ್ರಿಂದ ಸ್ವಲ್ಪ ಮಳೆ ಕೈಕೊಟ್ಟರು ಸಹ ರೈತ ಬಾಂಧವರು ಈ ಒಂದು ಜೀವವನ್ನು ಉಳಿಸಬಹುದು. ತಳಹಸಿ ಇರುವುದರಿಂದ ಅದನ್ನ ನಾವು ಬೆಳೆಗಳ ಜೀವವನ್ನು ಉಳಿಸ್ಕೋಬಹುದು ಅಂತ. ಈಗ ಕೆಲವೊಬ್ರು ರೈತ ಬಾಂಧವರಿಗೆ ತಪ್ಪು ಕಲ್ಪನೆ ಇದೆ, ಈ ಮಾಗಿ ಉಳುಮೆ ಮಾಡೋದ್ರಿಂದ ಫಲವತ್ತಾದಂತಹ ಒಂದು ಮಣ್ಣು ಕೆಳಗೆ ಹೋಗ್ಬಿಡ್ತದೆ, ಫಲವತ್ತತೆ ಹೋಗ್ಬಿಡ್ತದೆ, ಮಾಡಬಾರ್ದು, ಮೇಲೆ ಮೇಲೆ ಸುಮ್ಮನೆ ರೆಂಟೆ ಹೊಡೆದು ಕುಂಟೆ ಹೊಡೆದು ಬಿತ್ತಬಿಡೋಣ ಅಂತ ಒಂದು ವಿಚಾರದಲ್ಲಿ ಕೆಲವೊಬ್ಬರು ಇರ್ತಾರೆ. ಈ ಮಾಗಿ ಉಳುಮೆ ಮಾಡೋದ್ರಿಂದ ಈ ಮಣ್ಣಿನ ಫಲವತ್ತತೆ ಏನಾದರೂ ಹೆಚ್ಚಿಗೆ ಆಗ್ತದಾ? ಡೆಫಿನೆಟ್ ಆಗಿ ಹೆಚ್ಚಿಗೆ ಆಗ್ತದೆ. ಯಾಕಂದ್ರೆ ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿರುವ ಮಣ್ಣು ಪೂರ್ತಿ ಸಡಿಲಗೊಳ್ಳುತ್ತದೆ. ಬೆಳೆಯು ಕಟಾವಾದ ನಂತರ ಹೊಲದಲ್ಲಿ ಉಳಿದ ಕೃಷಿ ತ್ಯಾಜ್ಯ ವಸ್ತುಗಳು, ಅಂದರೆ ಈ ಕ್ರಾಪ್ ರೆಸಿಡ್ಯೂಸ್ ಅಂತ ನಾವು ಹೇಳ್ತೀವಿ, ಮಣ್ಣಿನಲ್ಲಿ ಉಳುಕಿಗಳು ಮಣ್ಣಿನಲ್ಲಿ ಸೇರಿ ಬೇಗನೆ ಕೊಳೆತು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗ್ತವೆ. ಇದರಿಂದ ಭೂಮಿಯ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಸುಧಾರಿಸಿಕೊಂಡು ಮಣ್ಣಿನ ಆರೋಗ್ಯ ಹೆಚ್ಚಾಗೋದಲ್ಲದೆ ಭೂಮಿಯ ಫಲವತ್ತತೆಯು ಸಹ ಗುಣಮಟ್ಟ ಗಣನೀಯವಾಗಿ ಹೆಚ್ಚುತ್ತದೆ. ಭೂಮಿಯ ಮೇಲಿನ 1 ಸೆಂಟಿಮೀಟರ್ ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣಾಗಿದ್ದು ಈ ಮಣ್ಣು ರೂಪುಗೊಳ್ಳಲು 100 ವರ್ಷಗಳೇ ಬೇಕು. ಭೂಮಿಯನ್ನು ಸರಿಯಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಿನ ಕೆಳಗಿನ ಪದರಗಳಲ್ಲಿ ಮೇಲೆ ಬಂದು ಮೇಲಿನ ಮಣ್ಣು ಕೆಳಗೆ ಹೋಗುತ್ತದೆ, ಅಂದರೆ ಚರ್ನಿಂಗ್ ಆಗ್ತದೆ, ಇಂತಹ ಮಿಕ್ಸ್ ಆಗ್ತದೆ. ಇಂತಹ ಕ್ರಿಯೆಯಿಂದ ಮಣ್ಣಿನ ಸತ್ವ ಹೆಚ್ಚಾಗೋದಲ್ಲದೆ ಚೆನ್ನಾಗಿ ಗಾಳಿ ಆಡಿ ಫಲವತ್ತತೆಯನ್ನು ಸಹ ಇನ್ಕ್ರೀಸ್ ಅಂದ್ರೆ ಹೆಚ್ಚಾಗಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಸಸ್ಯಾವಶೇಷಗಳು, ಉಳಿಕೆಗಳು, ಮಡಿಕೆ ಹೊಡೆಯೋದ್ರಿಂದ, ಉಳುಮೆ ಮಾಡೋದ್ರಿಂದ ಒಳಗೋಗ್ತವೆ, ಅದು ಕೊಳಿತದೆ. ಇದೊಂದು ಪ್ರಕ್ರಿಯೆ ಆಗುತ್ತೆ. ಪ್ರಕ್ರಿಯೆ ಆಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಸಾಮಾನ್ಯವಾಗಿ ರೈತ ಬಾಂಧವರು ಇದನ್ನು ಗಮನಿಸಬೇಕು. ಕೆಲವೊಬ್ಬರು ರೈತ ಬಾಂಧವರು ಏನ್ ಮಾಡ್ತಾರೆ, ಅದನ್ನ ಸುಟ್ಟು ಬಿಡ್ತಾರೆ, ಹಾಗೆ ಬಿಟ್ಟೋದ್ರಿಂದ ಅದನ್ನ ಕ್ಲೀನ್ ಮಾಡಲಾರ್ದಂಗೆ ಮೇಲೆ ಮೇಲೆ ಟಿಲ್ಲರ್ ಹೊಡೆದು ಏನೋ ರೆಂಟೆ ಹೊಡೆದು ಹಾಕ್ಬಿಡ್ತಾರೆ. ಇದರಿಂದ ಮಾಡೋದ್ರಿಂದ ರೈತ ಬಾಂಧವರು ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚು ಮಾಡಬಹುದು. ಇದರಿಂದ ಡೆಫಿನೆಟ್ ಆಗಿ ಉಳಿಕೆಗಳನ್ನೆಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ನಾನು ಮೊದಲೇ ಹೇಳ್ದಂಗೆ ಭೂಮಿಯ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳ ಇವನ್ನು ಹೆಚ್ಚು ಮಾಡ್ತದೆ. ಜೊತೆಗೆ ಈಗ ಕಳೆಗಳು ಕೂಡ ರೈತ ಬಾಂಧವರಿಗೆ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಮಾಡ್ತವೆ. ಈ ಮಾಗಿ ಉಳುಮೆ ಮಾಡೋದ್ರಿಂದ ಏನಾದರೂ ಕಳೆಗಳನ್ನು ನಿಯಂತ್ರಣ ಮಾಡಬಹುದಾ? ಖಂಡಿತವಾಗಿ ಮಾಡಬಹುದು. ಮಾಗಿ ಉಳುಮೆಯಲ್ಲಿ ಕಳೆಗಳನ್ನು ಮತ್ತು ಸರ್ವಕಾಲಿಕ ಬೀಜಗಳಾದ ಕಂದು ಮತ್ತು ಗಂಡೆಗಳು, ಅಂದ್ರೆ ಈ ಕಳೆಗಳಲ್ಲಿ ಬೀಜಗಳು ಮತ್ತು ಗೆಡ್ಡೆಗಳು ಎರಡೂ ಇರ್ತವೆ. ಇವು ಬಿಸಿಲಿಗೆ ಹಾಕಿ ಅವುಗಳ ಬೆಳವಣಿಗೆಯನ್ನು ನಾಶಪಡಿಸುತ್ತದೆ ಈ ಮಾಗಿ ಉಳುಮೆಯಿಂದ. ಇದರಿಂದಾಗಿ ಬೆಳೆಗಳಿಗೆ ಸಿಗಬೇಕಾಗಿರುವ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೊರೆತು ಅವು ನಮ್ಮ ಬೆಳೆ ಉತ್ತಮವಾಗಿ ಬೆಳೆಕೊಳ್ಳಲು ಸಹಾಯಕ ಆಗ್ತದೆ. ಅಂದ್ರೆ ಬೇಸಿಗೆಯಲ್ಲಿ ಈ ಕಳೆಗಳ ಬೀಜಗಳು ಮೇಲ್ಭಾಗದಲ್ಲಿರುತ್ತದೆ, ಅದು ಮಡಿಕೆ ಉಳುಮೆ ಮಾಗಿ ಮಾಡೋದ್ರಿಂದ ತೊಳಭಾಗಕ್ಕೆ ಹೋಗಿ ಅದು ಬೀಜನು ಕೂಡ ನಾಶ ಆಗ್ತದೆ. ಕಳೆಗಳ ಪ್ರಮಾಣ ಒಂದು ಮುಂಬರು ಹಂಗಾಗಿ ಕಡಿಮೆ ಆಗ್ತದೆ. ಕೆಳಪದರದಲ್ಲಿ ಇರತಕ್ಕಂತ ಈ ಕಳೆ ಬೀಜಗಳು ಮತ್ತು ಗೆಡ್ಡೆಗಳು ಮೇಲ್ಭಾಗಕ್ಕೆ ಬರ್ತವೆ. ಈ ಬಿಸಿಲಿಗೆ ತಾಕಿ ಅವು ಸಂಪೂರ್ಣವಾಗಿ ನಾಶ ಆಗ್ತವೆ ಈ ಹೆಚ್ಚಿನ ಉಷ್ಣಾಂಶದಿಂದ. ಮಾಗಿ ಉಳುಮೆಯಲ್ಲಿ ಆ ಕಳೆಗಳ ಬೀಜಗಳು ಮತ್ತು ಗೆಡ್ಡೆಗಳು ಸಂಪೂರ್ಣವಾಗಿ ನಾಶ, ಮೊಳಕೆ ಹೊಡೆಯುವ ಪ್ರಮಾಣ ಇದು ಕಳೆಗಳದ್ದು ಕಡಿಮೆ ಆಗ್ತದೆ, ಡೆಫಿನೆಟ್ ಆಗಿ ಕಡಿಮೆ ಆಗ್ತದೆ. ಜೊತೆಗೆ ಮಾಗಿ ಉಳುಮೆ ಮಾಡೋದ್ರಿಂದ ಸಾಕಷ್ಟು ಜನ ವಿಜ್ಞಾನಿಗಳು ತಾವು ಹೇಳ್ತೀರಿ, ಮಾಗಿ ಉಳುಮೆ ಮಾಡೋದ್ರಿಂದ ಕೋಶಾವಸ್ಥೆಯಲ್ಲಿರುವಂತಹ ಒಂದು ಕೀಟಗಳು, ರೋಗಗಳು ನಾಶ ಆಗ್ತವೆ. ಇದರಿಂದ ಈ ಒಂದು ಕಡಿಮೆ ಖರ್ಚಿನ ವಿಧಾನದಲ್ಲಿ ಈ ಮಾಗಿ ಉಳುಮೆ ಮಾಡೋದ್ರಿಂದ ಮುಂಬರುವ ಬೆಳೆಗಳಿಗೆ ಕೀಟ ರೋಗ ಇವುಗಳನ್ನು ಕಡಿಮೆ ಮಾಡ್ಕೋಬಹುದಾ ಡಾಕ್ಟ್ರೆ? ಡೆಫಿನೆಟ್ ಆಗಿ ಮಾಡಬಹುದು. ಮಾಗಿ ಉಳುಮೆಯ ಮುಖ್ಯ ಉದ್ದೇಶ ಕೀಟ ಮತ್ತು ರೋಗ ನಿಯಂತ್ರಣನೇ. ಯಾಕೆಂದ್ರೆ ಈ ಮಾಗಿ ಉಳುಮೆಯಿಂದಾಗಿ ಮೇಲಿನ ಫಲವತ್ತಾದ ಮಣ್ಣನ್ನು ಕೆಳಕ್ಕೆ, ಕೆಳಗಿನ ಮಣ್ಣು ಮೇಲಕ್ಕೆ ಬರ್ತದೆ. ನಾವು ಚರ್ನಿಂಗ್ ಮಾಡೋದ್ರಿಂದ, ಅಂದ್ರೆ ಮಿಶ್ರಣ ಮಾಡೋದ್ರಿಂದ, ಇಡೀ ಬೇಸಿಗೆಯಲ್ಲಿ ಮಣ್ಣು ಬಿಸಿಲಿಗೆ ಚೆನ್ನಾಗಿ ಕಾದು ಮಳೆ ಬಿದ್ದಾಗ ಹದಗೊಳ್ಳುತ್ತದೆ. ಮತ್ತೆ ಈ ಬೆಳೆಗಳಿಗೆ ಹಾನಿಯುಂಟು ಮಾಡುವ ಭೂಮಿಯಲ್ಲಿ ಈ ಭೂಮಿ ಒಳಗಡೆ ಮೊಟ್ಟೆ ಇಟ್ಟಿರ್ತವೆ ಮತ್ತೆ ಅದರ ಕೋಶ ಇರ್ತದೆ. ಸೊ ಕ್ರಿಮಿಕೀಟಗಳು ಮಾಗಿ ಉಳುಮೆಯಿಂದ ಮೇಲ್ಭಾಗಕ್ಕೆ ಬರ್ತವೆ ಹಿಂಗೆ ನಾವು ಚರ್ನಿಂಗ್ ಮಾಡಿದಾಗ. ಸೊ ಆಗ ಪಕ್ಷಿಗಳು ಆ ಕ್ರಿಮಿಗಳನ್ನು ತಿಂತವೆ, ಸೊ ಆರಿಸ್ಕೊಂಡು ತಿಂತವೆ. ಅದಲ್ಲದೆ ಮತ್ತೆ ಈ ತತ್ತಿ ಇರ್ತಿರ್ತಾವಲ್ಲ, ಅವೆಲ್ಲನೂ ಬಿಸಿಲಿನ ತಾಪಕ್ಕೆ ಒಣಗಿ ಸತ್ತೋಗ್ತವೆ. ನಾವು ನೋಡ್ತಿರ್ತೀವಿ ದೊಡ್ಡ ಮಡಿಕೆ ಹಾಕೋದ್ರಿಂದ ಹಿಂದೆ ಇವು ಕಾಗೆಗಳು, ಬೇರೆ ಬೆಳಕಿಗಳು ಎಲ್ಲ ಇವನು ಆ ಲಾರ್ವಲ್ ಅಂತ ಏನು ಈ ಕೋಶಗಳು ಇರ್ತಾವಲ್ಲ, ಅವನ್ನೆಲ್ಲ ಆದ್ಕೊಂಡು ತಿಂದು ಅದರ ಸಂಖ್ಯೆಯನ್ನು ಕಡಿಮೆ ಮಾಡ್ತದೆ. ಸೊ ಹಂಗಾಗಿ ಮುಂದಿನ ಬೆಳೆಗೆ ಯಾವುದೇ ರೀತಿಯ ಈ ಕೀಟಬಾಧೆ ಇರೋದಿಲ್ಲ ಈ ಮಾಗಿ ಉಳುಮೆಯಿಂದ. ಅಂತಂದ್ರೆ ನಾವು ಮುಂಬರುವ ಸಿಂಪರಣೆಯನ್ನು ಕೂಡ ನಾವು ಇದರಿಂದ ಕಡಿಮೆ ಮಾಡಬಹುದು. ಸಿಂಪರಣೆ ವೆಚ್ಚನೂ ಸಹ ನಾವು ಆದಷ್ಟು ಕಡಿಮೆ ಮಾಡ್ಕೋಬಹುದು ಇದರಿಂದ. ಈಗ ರೈತ ಬಾಂಧವರಿಗೆ ಕನ್ಫ್ಯೂಸ್ ಇದೆ, ಮಾಗಿ ಉಳುಮೆ ವರ್ಷ ವರ್ಷ ಮಾಡಬೇಕು ಅಥವಾ 2 ವರ್ಷಕ್ಕೊಂದ್ಸಲ ಮಾಡಬೇಕು, 3 ವರ್ಷಕ್ಕೊಂದ್ಸಲ ಮಾಡಬೇಕು. ಮಾಗಿ ಉಳುಮೆಯನ್ನ ಕನಿಷ್ಠ ರೈತ ಬಾಂಧವರು, ಈಗ ಕೆಂಪು ಮಣ್ಣಾದ್ರೆ 2 ವರ್ಷಕ್ಕೊಂದ್ಸಲ ಮಾಡಬೇಕು, ಕಪ್ಪು ಮಣ್ಣಾದ್ರೆ 2 ವರ್ಷಕ್ಕೊಂದ್ಸಲ ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಡೆಫಿನೆಟ್ ಆಗಿ ಈ ಆಳವಾದ ಕಪ್ಪು ಮಣ್ಣು, ನಮ್ಮ ಭಾಗದಲ್ಲೆಲ್ಲ ಸ್ವಲ್ಪ ಕಪ್ಪು ಮಣ್ಣು ಜಾಸ್ತಿ, ಅದರಲ್ಲಿ ಆಳವಾದ ಕಪ್ಪು ಮಣ್ಣಲ್ಲಿ ವರ್ಷಕ್ಕೆ 2-3 ಸಲ ಮಾಡಿದ್ರೆ ಒಳ್ಳೆ, ಅಂದ್ರೆ ಪ್ರತಿಯೊಂದು ಬೆಳೆಗೂ ಇದು ಮಾಡಿದಾಗ ಅದರಲ್ಲಿ ಇರ್ತಕ್ಕಂತ ಎಲ್ಲ ಈ ಕೀಟ ತತ್ತಿಗಳು ಕೋಶಗಳೆಲ್ಲ ಮೇಲಕ್ಕೆ ಬಂದು ಸತ್ತೋಗ್ತವೆ. ಮತ್ತೆ ಕೆಂಪು ಮಣ್ಣಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಆಳವಾಗಿ ಒಂದ್ಸಲ ಮಾಡಬೇಕು. ಮತ್ತೆ ಈ ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿ ಹದವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬರುವ ಅಕಾಲಿಕ ಮಳೆ, ಅಂದ್ರೆ ನಾವೇನು ಈ ಅಡ್ಡ ಮಳೆಯನ್ನ ನೀರು ಹೆಚ್ಚಾಗಿ ಹೀರಿಕೊಳ್ಳುವಂತೆ ತೇವಾಂಶವನ್ನು ಕಾಪಾಡಿಕೊಳ್ತೀವಿ. ಮತ್ತೆ ಇದರಿಂದ ರಭಸವಾಗಿ ಸುರಿದ ಮಳೆ ಫಲವತ್ತತೆಯಿಂದಾಗಿ ಮೇಲ್ ಮಣ್ಣು ಕೂಡ ನೀರಿನ ಜೊತೆಗೆ ಕೊಚ್ಚಿಕೊಂಡು ಹೋಗಿ ಭೂಮಿ ಬರಡಾಗುವುದಲ್ಲದೆ ಮಣ್ಣಿನ ಸತ್ವ ಪೂರ್ತಿಯನ್ನು ಕಡಿಮೆ ಮಾಡುವುದು ಮತ್ತು ಭೂಮಿಯಲ್ಲಿ ತಗ್ಗು ದಿನಗಳನ್ನು ಉಂಟ ಮಾಡ್ತವೆ. ಸೊ ಈ ತರ ಮಾಡ್ತದೆ ಕೊರಕಲು ಮಾಡಿ. ಸೊ ಈ ತರ ಮಾಗಿ ಉಳುಮೆ ಮಾಡೋದ್ರಿಂದ ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಮತ್ತೆ ಸಕಾಲದಲ್ಲಿ ಮಾಗಿ ಉಳುಮೆ ಆದಲ್ಲಿ ಇದನ್ನು ತಪ್ಪಿ ಭೂ ಸಂರಕ್ಷಣೆ ಮಾಡೋದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚಾಗವನ್ನು ಕಾಪಾಡ್ಕೊಳ್ತೀವಿ. ಇದರಿಂದಾಗಿ ಯಾವಾಗಲೂ ಇಳಿಜಾರಿಗೆ ಅಡ್ಡಲಾಗಿ, ಅಂದ್ರೆ ಈ ಒಂದು ಇಳಿಜಾರು ಒಂದ್ ಕಡೆ ಇದ್ರೆ ಅದಕ್ಕೆ ಅಡ್ಡಲಾಗಿ ನಾವು ಮಾಗಿ ಉಳುಮೆ ಮಾಡಬೇಕು, ಇದು ನಮ್ಮ ಶಿಫಾರಸ್ಸು. ಮಾಗಿ ಉಳುಮೆಯನ್ನು ಕೈಗೊಂಡ್ರೆ ನಿರೀಕ್ಷಿತ ಫಲ ಡೆಫಿನೆಟ್ ಆಗಿ ಸಿಗ್ತದೆ. ಈ ರೀತಿ ಮಾಗಿ ಉಳುಮೆ ತಯಾರಾದ ಜಮೀನು ಮುಂಗಾರು ಮಳೆಯಾಗುತ್ತಿದ್ದಂತೆಯೇ ಅರಗಿ ಬಿತ್ತಲು ಸುಲಭವಾಗ್ತದೆ, ಹದ ಚೆನ್ನಾಗಾಗ್ತದೆ. ನಿಮಗೆ ಬಿತ್ತನೆಗೆ ಬಹಳ ಉಪಯೋಗ ಆಗ್ತದೆ, ಕಸ ಕಡ್ಡಿಗಳು ಬರೋದಿಲ್ಲ, ನೇಗಿಲು ಚೆನ್ನಾಗಿ ಆಡ್ತದೆ, ಕೂರಿಗೆಗಳು ಚೆನ್ನಾಗಿ ಆಡ್ತವೆ, ಒಂಥರ ಫಲವತ್ತಾಗಿರ್ತದೆ, ಹದ ಆಗಿರ್ತದೆ, ಬಿತ್ತದ ಬೀಜದ ಮೊಳಕೆ ಪ್ರಮಾಣ ಮತ್ತು ಸದೃಢ ಸಸಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಅಂದ್ರೆ ಮೊಳಕೆ ಪ್ರಮಾಣ ಜಾಸ್ತಿ ಆಗ್ತದೆ. ಹೀಗಾಗಿ ಉತ್ತಮ ಇಳುವರಿ ಪಡೆಯಬೇಕಾದ್ರೆ ರೈತರು ಆಳವಾದ ಕಪ್ಪು ಮಣ್ಣಿನಲ್ಲಿ ವರ್ಷಕ್ಕೆ 2-3 ಸಲ ಮತ್ತು ಕೆಂಪು ಮಣ್ಣಿನಲ್ಲಿ ಪ್ರತಿ ವರ್ಷಕ್ಕೆ 1 ಸಲ ಮಾಗಿ ಉಳುಮೆ ಮಾಡಬೇಕು. ಮತ್ತು ಈ ಇದರಿಂದ ಮಳೆ ನೀರಿನ ಕೊಯ್ಲು ಹೆಚ್ಚಾಗಿ ಆಗುವುದಲ್ಲದೆ ಈ ಉತ್ತಮ ತೇವಾಂಶದಿಂದಾಗಿ ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡ್ಕೋಬೋದು. ಈ ಮಾಗಿ ಉಳುಮೆಯ ಒಂದು ನಾಣ್ಣುಡಿ ಐತೆ, ಬಡವನ ಮಾಗಿ ಉಳುಮೆ ಸಾಹುಕಾರನ ಗೊಬ್ಬರಕ್ಕೆ ಸಮಾನ, ಅರ್ಥಪೂರ್ಣವಾದ ಮಂತ್ರ ಎಂಬ ನಾಣ್ಣುಡಿ ಈ ಎಲ್ಲ ನಮ್ಮ ಕೃಷಿಕರಲ್ಲಿ ಮನೆ ಮಾತಾಗೈತೆ ಇದು. ಸೊ ಆದ್ದರಿಂದ ಈ ಮಾಗಿ ಉಳುಮೆದ ಮಹತ್ವ ಬಹಳಷ್ಟಿದೆ, ನಮ್ಮ ರೈತರು ಅದನ್ನು ಅಳವಡಿಸಿಕೊಡ್ಬೇಕಂತ ನಾನು ಈ ರೀತಿಯಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಅಂದರೆ ಹದವಾಗಿರ್ತದೆ, ಮುಂದಿನ ಬೆಳೆಗೆ ಬಹಳ ಪರಿಣಾಮಕಾರಿ ಆಗಿರ್ತದೆ. ರೈತ ಬಾಂಧವರು ಮುಖ್ಯವಾಗಿ ಗಮನಿಸಬೇಕು, ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಅಕಾಲಿಕವಾಗಿ ಬೀಳುವಂತಹ ಅಡ್ಡ ಮಳೆಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಅದನ್ನು ವ್ಯರ್ಥ ಮಾಡಿಕೊಳ್ಳದ ಹಾಗೆ ಮುಂಬರುವ ಹಂಗಾಮಿಗೆ ಒಂದು ಹೆಚ್ಚಿನ ಲಾಭವನ್ನು ನಾವು ಪಡ್ಕೋಬೇಕಪ್ಪ ಅಂದರೆ ರೈತ ಬಾಂಧವರು ಖಂಡಿತವಾಗಿಯೂ ಮಾಗಿ ಉಳುಮೆಯನ್ನು ಮಾಡಬೇಕು. ಮಾಗಿ ಉಳುಮೆ ಮಾಡೋದ್ರಿಂದ ಕೀಟ ರೋಗ ಜೊತೆಗೆ ವಿವಿಧ ಫಲವತ್ತತೆಯ ಒಂದು ಕಾರಣಗಳಿಂದಾಗಿ ನಮಗೆ ಸಾಕಷ್ಟು ಅನುಕೂಲತೆಗಳಿದ್ದಾವೆ. ತಡ ಮಾಡದೆ ಈ ಹಂಗಾಮಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವವರು ಬಿದ್ದಂತಹ ಮಳೆ ನೀರನ್ನು ಸಂರಕ್ಷಣೆ ಮಾಡಿಕೊಂಡು ಹೋಗ್ಲಿಕ್ಕೆ ಮಾಗಿ ಉಳುಮೆಯನ್ನು ಮಾಡಿರಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ಮಾಗಿ ಉಳುಮೆಯ ಜೊತೆಗೆ ಈಗ ಬೇಸಿಗೆ ಹಂಗಾಮು ಏಪ್ರಿಲ್ ಮೇ ತಿಂಗಳು ಬಂತು, ಮಾಗಿ ಉಳುಮೆಯ ಜೊತೆಗೆ ರೈತ ಬಾಂಧವರು ಹೇಗೆ ಮುಂಬರುವ ಹಂಗಾಮಿಗೆ ಸದ್ಯದಲ್ಲಿ ಏನು ಚಟುವಟಿಕೆಯನ್ನು ಮಾಡಿದರೆ ಉತ್ತಮ ಅಂತ ಹೇಳ್ತೀರಿ ಡಾಕ್ಟ್ರೆ? ಇದು ಬಹಳ ಉತ್ತಮ. ರೈತರಿಗೆ ಒಂದು 3-4 ಅಂಶಗಳು ಬಹಳ ಅವರ ಗಮನದಲ್ಲಿ ಇಟ್ಕೋಬೇಕು. ತಮ್ಮ ಹೊಲಗಳಲ್ಲಿ ಎಲ್ಲ ಬದುಗಳನ್ನು ಸ್ವಚ್ಛ ಮಾಡ್ಕೋಬೇಕು, ಏನೂ ಒಂದು ಕಸ ಕಡ್ಡಿ ಇಲ್ಲದೆ. ಯಾಕಂದರೆ ನೀವು ಕಳೆ ಇದ್ದರೆ ಬದುಗಳಲ್ಲಿ ಅವು ಕೀಟಗಳಿಗೆ ಒಂದು ಆಶ್ರಯ ಕೊಟ್ಟಂಗಾಗ್ತದೆ. ಸೊ ಹಂಗಾಗಿ ಎಲ್ಲ ಬದುಗಳನ್ನು ಸ್ವಚ್ಛ ಮಾಡ್ಕೋಬೇಕು ಈ ಮಾಗಿ ಉಳುಮೆ ಟೈಮಲ್ಲಿ. ಅನಾವಶ್ಯಕ ಸಸ್ಯಗಳನ್ನು ತೆಗಿಬೇಕು, ಮತ್ತು ಕೆಲವು ಪ್ಲಾಟ್ಗಳಲ್ಲಿ ಈ ಕರ್ಕಿ ಜೇಕಿನ ಕಳೆಗಳು ಜಾಸ್ತಿ ಇರ್ತವೆ. ಸೊ ಅಂಥದನ್ನೆಲ್ಲ 1-2 ಸಲ ಉಳುಮೆ ಮಾಡಿ ಎಲ್ಲ ಅದರ ಗೆಡ್ಡೆಗಳನ್ನು ತೆಗೆದು ಪೂರ್ಣವಾಗಿ ಸುಟ್ಟು ನಾಶಪಡಿಸಬೇಕು. ಸೊ ಇದು ಇಂಪಾರ್ಟೆಂಟ್. ಇನ್ನು ರಾಸಾಯನಿಕವಾಗಿ ಅದನ್ನು ಕಂಟ್ರೋಲ್ ಮಾಡಬೇಕಪ್ಪ ಅಂತಂದರೆ, ಒಂದು ಅಡ್ಡಮಳೆ ಬಿದ್ದಾಗ ಆ ಜೇಕು ಮತ್ತು ಕರ್ಕಿ ಚಿಗುತ್ಕೊಳ್ತದೆ. ಆ ಚಿಗುತ್ಕೊಂಡಾಗ ಈ ಗ್ಲೈಫೋಸೈಟ್ ಅನ್ನೋ ಒಂದು ಕಳೆನಾಶಕದಿಂದ 8 ಗ್ರಾಮ್ನಷ್ಟು 1 ಲೀಟರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಆ ಕಳೆಗಳ ಮೇಲೆ ಚೆನ್ನಾಗಿ, ಅಂದರೆ ಅದು ಹಸಿರಾಗಿರಬೇಕು. ಸೊ ಆ ಟೈಮಲ್ಲಿ ಆ ಕಳೆಗಳ ಮೇಲೆ ಹೊಡೆದಾಗ 1 ಸೀಸನ್ನಷ್ಟು ಮಟ್ಟಿಗೆ ಅದನ್ನು ನಾವು ಕರ್ಕಿ ಮತ್ತು ಜೇಕನ ಸಂಪೂರ್ಣವಾಗಿ ಹತೋಟಿಯಲ್ಲಿಡಬಹುದು. ಅಕಾಲಿಕವಾಗಿ ಬಿದ್ದಂಥ ಸಂದರ್ಭದಲ್ಲಿ ಹೊಸ ಕಳೆಗಳು ಈ ಕರ್ಕಿ ಜೇಕು ಚಿಗರ್ಲಿಕ್ಕೆ ಆರಂಭ ಆಗ್ತದೆ. ಆ ಟೈಮಲ್ಲಿ ಇನ್ನೂ ನಮಗೆ ಬಿತ್ತನೆ ಟೈಮ್ ಇರ್ತದೆ, ಆ ಟೈಮಲ್ಲಿ ಇದನ್ನು ಕೈಗೊಂಡಾಗ ನಮ್ಮ ಜೇಕು ಮತ್ತು ಕರ್ಕಿಯನ್ನು ಹತೋಟಿಯಲ್ಲಿ ಇಡಬಹುದು ನಾವು ಕಳೆಗಳನ್ನು. ಇನ್ನೊಂದ್ಸಲ ಮಾಹಿತಿ ಕೊಡಿ, ಗ್ಲೈಫೋಸೈಟ್ ಅನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಪ್ರತಿ ಲೀಟರ್ಗೆ? ಪ್ರತಿ ಲೀಟರ್ಗೆ 8 ಗ್ರಾಮ್ನಷ್ಟು ಗ್ಲೈಫೋಸೈಟ್ ಅನ್ನ 1 ಲೀಟರ್ ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡಬೇಕು. ಈ ಬಹುವಾರ್ಷಿಕ ಕಳೆಗಳು ಗರ್ಕಿ ಜೇಕು ಇವೆಲ್ಲ ಕಂಟ್ರೋಲ್ ಬರ್ತವೆ. ಯಾಕಂದ್ರೆ ಇದು ಸಿಸ್ಟಮಿಕ್ ಕಳೆನಾಶಕ, ಇದು ಕಳೆಗಳ ಒಳಭಾಗಕ್ಕೆ ಹೋಗಿ ಅದನ್ನ ಕಂಟ್ರೋಲ್ ಮಾಡ್ತಾ ಸಂಪೂರ್ಣವಾಗಿ ನಾಶಪಡಿಸ್ತದೆ. ಅಂತಂದ್ರೆ ಇದು ಒಂದು ಹಂಗಾಮು ದಾಟುವವರೆಗೂ ಇದು ನಿಯಂತ್ರಣಕ್ಕೆ ಬರುತ್ತಾ? ಅಂದ್ರೆ ಭೂಮಿಯಲ್ಲಿ ಸಾಕಷ್ಟು ಒಳಗಡೆ ಹೋಗಿರ್ತವೆ ಗೆಡ್ಡೆಗಳು. ಒಂದು ಹಂಗಾಮು ಅಂತೂ ನಾವು ಡೆಫಿನೆಟ್ ಆಗಿ ಕಂಟ್ರೋಲ್ ಮಾಡಬಹುದು. ಇನ್ನು ಮಾಗಿ ಉಳುಮೆ, ಡಿಫ್ಲೋಯಿಂಗ್ ಅಂದ್ರೆ ಒಳ ಆಳವಾಗಿ ಉಳುಮೆ ಮಾಡೋದ್ರಿಂದ ಅವೆಲ್ಲ ಮೇಲಕ್ಕೆ ಎಕ್ಸ್ಪೋಸ್ ಆಗಿ ಕ್ರಮೇಣ ಕಡಿಮೆ ಆಗೋ ಸಾಧ್ಯತೆ ಐತೆ. ಜೊತೆಗೆ ಈಗ ತಾವು ಹೇಳಿದ್ರಿ ಈ ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬದುಗಳನ್ನ ಸ್ವಚ್ಛವಾಗಿಡಬೇಕು, ಯಾವುದೇ ಒಂದು ಅನಪೇಕ್ಷಿತ ಸಸ್ಯಗಳನ್ನು ಹೊರಗಿಡಬೇಕು, ಕರಿಕೆ ಜೇಕನ ನಿಯಂತ್ರಣ ಮಾಡಬೇಕು ಅಂತ ಒಂದು ಮಾಹಿತಿ. ಜೊತೆಗೆ ಬೀಜಗಳ ಆಯ್ಕೆ ಹೇಗೆ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋದು ಉತ್ತಮನ? ಎಸ್ ಎಸ್, ಬೀಜಗಳ ಆಯ್ಕೆ ಅನ್ನೋದು ಒಂದು ಪ್ರಮುಖವಾದ ಅಂಶ. ಇದರಲ್ಲಿ ರೈತರು ಎಲ್ಲರೂ ಗಮನಿಸಬೇಕಾದ ಅಂಶ ಅಂದರೆ, ಯಾವುದೇ ಬೆಳೆಗೋಗ್ಲಿ ಉತ್ತಮ ಬೀಜಗಳನ್ನು ಖರೀದಿ ಮಾಡೋದು ಒಳ್ಳೆಯದು. ಅಂದರೆ ಕೆಲವು ಸಲ ಏನಾಗಿದ್ರೆ ಅದರ ಟೈಮ್ ಮೀರೋಗಿರ್ತದೆ, ಅಂಥ ಟೈಮು ಕೆಲವರು ಮೋಸ ಮಾಡಿ ಮಾರ್ತಾರೆ. ಸೊ ಅಂಥದ್ದು ಜಾಗರೂಕತೆಯಿಂದ ಮತ್ತು ರೆಪ್ಯೂಟೆಡ್ ಏಜೆನ್ಸೀಸ್ ಅಂದರೆ ಒಂದು ಪ್ರಮಾಣೀಕೃತ ಸಂಸ್ಥೆಗಳಿಂದನೇ ಬೀಜಗಳನ್ನು ಖರೀದಿ ಮಾಡಬೇಕು. ಅದರಲ್ಲಿ ಮತ್ತೆ ಕ್ಯಾಟಗರೀಸ್ ಇರ್ತವೆ, ಫೌಂಡೇಶನ್ ಸೀಡ್, ಬ್ರೀಡರ್ ಸೀಡ್, ತಳಿವರ್ಧಕ ಬೀಜ, ಮತ್ತೆ ಗುಣಮಟ್ಟದ ಏನು ಟ್ರೂತ್ಫುಲ್ ಗುಣಮಟ್ಟದ ಬೀಜ ಅಂತ ಅಂಥವೆಲ್ಲ ನೋಡಿ ತಗೋಬೇಕು. ಪ್ರಮಾಣೀಕೃತ ಬೀಜ. ಮತ್ತೆ ಇದರಲ್ಲಿ ರೈತರು ಕನ್ಫ್ಯೂಸ್ ಮಾಡ್ಕೊತಾರೆ, ತಳಿಗಳು ಮತ್ತು ಸಂಕರಣೆ ತಳಿಗಳು. ಈ ತಳಿಗಳನ್ನು ನಾವು ಬೇಕಾದರೆ ಬೀಜಗಳ ಹಂಗೆ ಇಟ್ಕೊಂಡು ಮುಂದಿನ ಹಂಗಾಮಿಗೆ ಉಪಯೋಗಿಸಬಹುದು, ಆದರೆ ಸಂಕರಣ ತಳಿಗಳಲ್ಲಿ ಹಂಗಾಗಲ್ಲ. ಅದು ಸಂಕರಣ ತಳಿಗಳನ್ನು ನೀವು ಖರೀದಿಸಿದಾಗ ಅದು ಒಂದು ಹಂಗಾಮಿಗೆ ಮಟ್ಟಿಗೆ ಮಾತ್ರ ಉಪಯೋಗಿಸಬೇಕು, ಅದನ್ನು ಮತ್ತೆ ನಾವು ನೆಕ್ಸ್ಟ್ ಹಂಗಾಮಿಗೆ ಉಪಯೋಗ ಮಾಡಬಾರ್ದು. ಹೋದ ಕಳೆದ ಹಂಗಾಮಿನಲ್ಲಿ ಸುಮಾರು ಜನ ರೈತರು ಇದ್ರ ಸ್ವಲ್ಪ ಬಗ್ಗೆ ಎಡವಟ್ಟು ಮಾಡಿಕೊಂಡು ಸಂಕರಣ ತಳಿಗಳನ್ನು ಮುಂದಿನ ಹಂಗಾಮಿನ ಬಳಸಿ ಅದರ ಬಗ್ಗೆ ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ. ಸೊ ಹಂಗಾಗಿ ರೈತರು ಬಾಂಧವರಲ್ಲಿ ಒಂದು ವಿನಂತಿ ಏನಂದ್ರೆ, ಸಂಕರಣ ಬೀಜಗಳನ್ನು ಒಂದೇ ಹಂಗಾಮಿಗೆ ಉಪಯೋಗ ಮಾಡಬೇಕು. ಅಂತಂದ್ರೆ ಈಗ ಮುಂಬರುವ ಹಂಗಾಮಿಗೆ ಯಾವ ಬೆಳೆಯನ್ನ ಬಿತ್ತಬೇಕು ಎಂಬಂತಹ ಒಂದು ನಿರ್ಧಾರವನ್ನು ಕೂಡ ನಾವು ಬೇಸಿಗೆ ಸಮಯದಲ್ಲೇ ಮಾಡ್ಕೋಬೇಕು ಅಂತ ಹೇಳಿದ್ರು ತುಮನ. ಎಸ್ ಡೆಫಿನೆಟ್ ಆಗಿ, ಯಾಕಂದ್ರೆ ಈಗ ಈ IMD ಫೋರ್ಕಾಸ್ಟ್ ಈ ಸಲ ಏನ್ ಕೊಟ್ಟಿದೆ ಅಂದ್ರೆ ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್, ಈ ಸಲವೂ ಸಹ ಉತ್ತಮ ಮುಂಗಾರು ಮಳೆ ಸಾಧ್ಯ ಆಗೋ ಚಾನ್ಸಸ್ ಐತೆ. ಆಗೋದ್ರಿಂದ ಪೂರ್ವ ತಯಾರಿ, ಮೊದಲೇ ಬೀಜ ತಂದಿಟ್ಕೊಳ್ಳೋದು, ಗೊಬ್ಬರ ತಂದಿಟ್ಕೊಳ್ಳೋದು. ಯಾಕಂದ್ರೆ ಗೊಬ್ಬರಕ್ಕೆ ಸೀಸನ್ನಲ್ಲಿ ಬೇಡಿಕೆ ಜಾಸ್ತಿ ಆದಾಗ ಗೊಬ್ಬರ ಸಿಗದೇ ಇರತಕ್ಕಂಥ ಚಾನ್ಸಸ್ ಇರ್ತದೆ. ಹಂಗಾಗಿ ಗೊಬ್ಬರ ಆಗಲಿ ಬೀಜ ಆಗಲಿ ಮೊದಲೇ ಭೂಮಿ ತಯಾರಿ ಆಗಲಿ ಎಲ್ಲ ಮುಂಚೆನೆ ಮಾಡಿಕೊಂಡು, ಮತ್ತು ಬೀಜದ ವಿಷಯಕ್ಕೆ ಬಂದಾಗ ಬೀಜೋಪಚಾರ ಮಾಡಬೇಕು. ರೈತರು ಈ ಎಣ್ಣೆಕಾಳು ಬೀಜಗಳು ಮತ್ತು ಈ ಪಲ್ಸಸ್ ಅಂತ ನಾವು ಹೇಳ್ತೀವಿ ಅವುಗಳಿಗೆ ಈ ರೈಜೋಬಿಯಂ ಬೀಜೋಪಚಾರ ಮಾಡಬೇಕು. ಈ ರೈಜೋಬಿಯಂ ಬೀಜೋಪಚಾರ ಅಂದರೆ ಒಂದು ಎಕರೆ ಬೀಜಕ್ಕೆ 200 ಗ್ರಾಮ್ನಷ್ಟು ರೈಜೋಬಿಯಂನಿಂದ ಬೀಜೋಪಚಾರ ಮಾಡಿದ್ರೆ ನಾವು ಈ ಸಾರಜನಕದ ಪ್ರಮಾಣವನ್ನು 25-50% ಭೂಮಿಗೆ ಹಾಕೋದನ್ನು ಕಡಿಮೆ ಮಾಡ್ಕೋಬೋದು. ಸೊ ಈ ಬೀಜೋಪಚಾರವನ್ನು ಎಲ್ಲರೂ ರೈತರು ಮಾಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ಬಿತ್ತನೆ ಸಮಯದಲ್ಲಿ ಖಂಡಿತವಾಗಿಯೂ ರೈತ ಬಾಂಧವರು ಬೀಜೋಪಚಾರವನ್ನು ಮಾಡಿಯೇ ಬಿತ್ತಬೇಕು ಅನ್ನೋದು ಮುಖ್ಯವಾದಂತಹ ಒಂದು ವಿಷಯ. ಎಸ್ ಈ ಎಣ್ಣೆಕಾಳು ಬೆಳೆಗಳು ಮತ್ತು ಬೇಳೆಕಾಳು ಬೆಳೆಗಳಿಗೆ ಇದು ಪ್ರಮುಖವಾಗಿ ನಾವು ಈ ರೈಜೋಬಿಯಂ ಬೀಜೋಪಚಾರವನ್ನು ಮಾಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ಡಾಕ್ಟರ್ ಅಜಯ್ ಕುಮಾರ್ ಅವರು, ಮುಖ್ಯವಾಗಿ ರೈತ ಬಾಂಧವರು ಬೆಳೆ ಪರಿವರ್ತನೆಯನ್ನು ಮಾಡೋದಿಲ್ಲ ಅಂತಂದ್ರೆ ಕಳೆದ ವರ್ಷ ಏನ್ ಬೆಳೆ ಹಾಕಿರ್ತಾರೆ ಆ ವರ್ಷ ಏನು ಹಾಕಿರ್ತಾರೆ ಅದನ್ನೇ ಮಾಡೋಕೊಂತ ಹೋಗುವಂತ ಸಂದರ್ಭದಲ್ಲಿ ತಪ್ಪುಗಳನ್ನ ಮಾಡ್ತಾರೆ. ಏನ್ ಹೇಳ್ತೀರಿ ರೈತರು ಈ ಒಂದು ಬೆಳೆ ವಿಷಯಕ್ಕೆ ಬಂದಾಗ? ಎಸ್, ಬೆಳೆ ಪರಿವರ್ತನೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದರಿಂದ ಸುಮಾರು ರೋಗ ಕೀಟಗಳನ್ನ ನಾವು ತಡೆಗಟ್ಟಬಹುದು. ಈಗ ಒಂದು ಉದಾಹರಣೆಗೆ ಹತ್ತಿ ಬೆಳೆ ಅಂತ ತಗೊಂಡಾಗ, ಈ ಹತ್ತಿ ಬೆಳೆ ಕಳೆದ ಹಂಗಾಮಿನಲ್ಲಿ ಆ ಹತ್ತಿ ಬೆಳೆ ಈ ಗುಲಾಬಿ ಕಾಯಕೊರಕದ ಬೆಳೆಗೆ ಏನಾದರೂ ತುತ್ತಾಗಿದ್ರೆ, ಸೊ ಮುಂದಿನ ಹಂಗಾಮಿನಲ್ಲೂ ಅದೇ ಜಾಗದಲ್ಲಿ ನಾವು ಹತ್ತಿ ಬಿತ್ತಿದಾಗ ಅದರ ಇನ್ಸಿಡೆನ್ಸ್ ಇನ್ನೂ ಜಾಸ್ತಿ ಆಗ್ತದೆ. ಅದರಿಂದ ನಾವು ಆ ಹತ್ತಿ ಬೆಳೆದಕ್ಕಂಥ ಪ್ರದೇಶದಲ್ಲಿ ತೊಗರಿ ಅಥವಾ ಬೇರೆ ಬೆಳೆಗಳನ್ನು ಬೆಳೆದಾಗ ನಾವು ಬೆಳೆ ಪರಿವರ್ತನೆ ಮಾಡಿ ನೆಕ್ಸ್ಟ್ ಹತ್ತಿ ಬೆಳೆದಾಗ ಅದರ ಗುಲಾಬಿ ಕಾಯಿ ಕೊರಕತ ಹಾವಳಿ ಸಂಪೂರ್ಣವಾಗಿ ಕಡಿಮೆ ಇರಲಿ ಹತೋಟಿಯಲ್ಲಿ ಇರ್ತದೆ. ಇನ್ನೊಂದು ರೈತ ಬಾಂಧವರು ತೊಗರಿಯನ್ನು ಕೂಡ ವರ್ಷ ವರ್ಷ ಹಾಕ್ತಾರೆ, ಅದಕ್ಕೆ ನೆಟರೋಗ ಬೇರೆ ಬೇರೆ ಸಮಸ್ಯೆಗಳು ಬಂದ್ಬಿಡ್ತವೆ. ಅದಕ್ಕೆ ನಾವು ಈಗ ತೊಗರಿ ಹಾಕಿದಾಗ ನೆಕ್ಸ್ಟ್ ಬೆಳೆ ಪರಿವರ್ತನೆಯಲ್ಲಿ ಅದೇ ಜಾಗದಲ್ಲಿ ಬೇರೊಂದು ಬೆಳೆಯನ್ನು ಹಾಕಬೇಕು. ಸೊ ಕಂಟಿನ್ಯೂಸ್ ಆಗಿ ತೊಗರಿ ಬೆಳೆಯನ್ನು ಅದೇ ಜಾಗದಲ್ಲಿ ಹಾಕಿದಾಗ ಈ ನೆಟೆ ರೋಗ ಗ್ಯಾರಂಟಿ ಬರ್ತದೆ. ಸೊ ಹಂಗಾಗಿ ಬೆಳೆ ಪರಿವರ್ತನೆ ಮಾಡಿದಾಗ ಆ ಭೂಮಿಯಲ್ಲಿ ಇರ್ತಕ್ಕಂಥ ನೆಟೆ ರೋಗ ಕಾರಣವಾಗಿರ್ತಕ್ಕಂಥ ಶಿಲೀಂಧ್ರಗಳು ಸಾಯ್ತವೆ. ಸೊ ಹಂಗಾಗಿ ಬೆಳೆ ಪರಿವರ್ತನೆ ಅನ್ನೋದು ಬಹಳ ಇಂಪಾರ್ಟೆಂಟ್, ರೈತರು ಇದನ್ನು ಗಮನಿಸಬೇಕು. ಜೊತೆಗೆ ಈಗ ಮಾಗಿ ಉಳುಮೆಯನ್ನು ಮಾಡ್ತಾರೆ, ರೆಂಟೆ ಕುಂಟೆಗಳನ್ನು ಮಾಡ್ತಾರೆ, ಕಸಕಡ್ಡಿಗಳನ್ನು ಆರಿಸ್ತಾರೆ. ರೈತ ಬಾಂಧವರು ಕೆಲವೊಬ್ಬರು ಈ ತಿಪ್ಪೆ ಗೊಬ್ಬರವನ್ನು ಹಾಕ್ತಾರೆ, ಯಾವ ಸಮಯದಲ್ಲಿ ತಿಪ್ಪೆ ಗೊಬ್ಬರ ಹಾಕಿದರೆ ಮುಂಬರುವ ಹಂಗಾಮಿಗೆ ಇದು ಲಾಭ ಆಗುತ್ತೆ, ಎಷ್ಟು ದಿನಗಳ ಪೂರ್ವದಲ್ಲಿ ಭೂಮಿಗೆ ಸೇರಿಸಬೇಕು ಎಂಬಂಥ ಒಂದು ಮಾಹಿತಿಯನ್ನು? ತಿಪ್ಪೆ ಗೊಬ್ಬರವನ್ನು ಸಾಮಾನ್ಯವಾಗಿ ಎಲ್ಲ ಬೆಳೆಗಳಿಗೂ 15 ದಿವಸ ಮುಂಚಿತವಾಗಿ ಭೂಮಿಯಲ್ಲಿ ಸೇರಿಸಬೇಕು. ಯಾಕಂದರೆ ಆ ಟೈಮಲ್ಲಿ 15 ದಿವಸದ ಮುಂಚಿತವಾಗಿ ಸೇರಿಸಿದಾಗ ಮಣ್ಣಿನಲ್ಲಿ ಬೆರೆತು ನಾವು ಬಿತ್ತಿದಾಗ ಆ ಎಣ್ಣೆ ಗೊಬ್ಬರ ನಮ್ಮ ಬೆಳೆಗೆ ಸಂಪೂರ್ಣವಾಗಿ ಸಿಗೋ ಚಾನ್ಸಸ್ ಇರ್ತದೆ. ನಾವು ಯಾಕಂದರೆ ಅದು ಸ್ವಲ್ಪ ಈ ಸಾವಯವ ಗೊಬ್ಬರ ಆದಿರೋದ್ರಿಂದ ಈ ಪೋಷಕಾಂಶಗಳನ್ನು ಸ್ವಲ್ಪ ತಡವಾಗಿ ರಿಲೀಸ್ ಮಾಡ್ತದೆ. ಸೊ ಹಂಗಾಗಿ 15 ದಿವಸದ ಮುಂಚೆ ನಾವು ಭೂಮಿಗೆ ಸೇರಿಸಿದಾಗ ಭೂಮಿಯ ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮಗಳು ಹೆಚ್ಚಾಗಿ ನಾವು 15 ದಿವಸದ ನಂತರ ಬೆಳೆ ಬಿತ್ತಿದಾಗ ಆ ಪೋಷಕಾಂಶಗಳನ್ನು ಒದಗಿಸೋದ್ರಲ್ಲಿ ಬಹಳ ಸಹಾಯ ಆಗ್ತದೆ. ಮತ್ತೆ ಈಗ ತಾವು ಹೇಳಿದ್ರಿ, ಈಗ ಬದುಗಳನ್ನು ಸ್ವಚ್ಛವಾಗಿಡೋದಾಗಿರ್ಬೋದು, ಈ ಕೃಷಿ ಹೊಂಡಗಳನ್ನು ಸಿದ್ಧತೆ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳನ್ನು ಬೇಸಿಗೆ ಹಂಗಾಮಿನಲ್ಲಿ ರೈತ ಬಂದರು ಮಾಡಬೇಕು, ಮುಖ್ಯವಾಗಿ ಮಾಗಿ ಉಳುಮೆಯನ್ನು ಈ ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ರೈತ ಬಾಂಧವರು ಹೆಚ್ಚಿನ ಆದಾಯವನ್ನು ಇಳುವರಿಯನ್ನು ಮುಂಬರುವ ಹಂಗಾಮಿಗೆ ಪಡ್ಕೋಬೇಕಪ್ಪ ಅಂತಂದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ರೈತ ಬಾಂಧವರಿಗೆ? ಸೊ ಮಾಗಿ ಉಳುಮೆ ಒಂದು, ಮತ್ತು ಉತ್ತಮ ಬೀಜದ ಖರೀದಿ ಒಂದೇ ಪ್ರಾಮಾಣೀಕೃತವಾದ ಸಂಸ್ಥೆಗಳಲ್ಲೇ ಖರೀದಿ ಮಾಡಬೇಕು ಅನ್ನೋದೊಂದು. ಮತ್ತು ಇದು ಬಂದಾಗ ಎಣ್ಣೆ ಗೊಬ್ಬರದ ವಿಷಯಕ್ಕೆ ಬಂದಾಗ ಸ್ವಲ್ಪ ಅದನ್ನು ಎನ್ರಿಚ್ಡ್ ಕಾಂಪೋಸ್ಟ್ ಮಾಡಿ, ಎನ್ರಿಚ್ಡ್ FIM ಥರ ಮಾಡಿ, ಅಂದರೆ ಅದರ ಜೊತೆಗೆ ಈ ಟ್ರೈಕೋಡರ್ಮಾ ಅಂತ ಒಂದು ಶಿಲೀಂಧ್ರ ಇರ್ತದೆ ಅದನ್ನ ಜೊತೆಗೆ ಮಿಕ್ಸ್ ಮಾಡಿ, ಅಂದರೆ ಪ್ರತಿ 200 ಕೆಜಿ ಎಣ್ಣೆ ಗೊಬ್ಬರಕ್ಕೆ 2.5 ಕೆಜಿಯಷ್ಟು ಟ್ರೈಕೋಡರ್ಮನ್ನು ಸೇರಿಸಿ ಅದನ್ನು 15 ದಿವಸ ನೆರಳಿನಲ್ಲಿ ಬಿಡಬೇಕು, ಮತ್ತು ಅದನ್ನು ಚರ್ನಿಂಗ್ ಮಾಡಬೇಕು, ಮಿಶ್ರಣ ಮಾಡಬೇಕು ಚೆನ್ನಾಗಿ. ಸೊ ಅಂಥ ಒಂದು ಎನ್ರಿಚ್ಡ್ ಕಾಂಪೋಸ್ಟ್ ಅಂತೀವಿ ನಾವು ಅದನ್ನು. ಆ ಗೊಬ್ಬರವನ್ನು ಸಾಲಿನಲ್ಲಿ ಬಿತ್ತಿದಾಗ ಅದರ ಉಪಯೋಗ ಜಾಸ್ತಿ ಆಗ್ತದೆ. ನಾವು ಸಾಮಾನ್ಯವಾಗಿ ಎರಚಿದಾಗ ನಷ್ಟದ ಪ್ರಮಾಣ ಹೆಚ್ಚಾಗ್ತದೆ, ಬೆಳೆಗಳಿಗೆ ಸಂಪೂರ್ಣವಾಗಿ ಸಿಗೋದಿಲ್ಲ. ಸೊ ಇದನ್ನು ಸಹ ಸ್ವಲ್ಪ ರೈತರು ಈ ತರ ಮಾಡೋದ್ರಿಂದ ಮೆಣಸಿನಕಾಯಿ, ತೊಗರಿ, ಕಡಲೆ, ಶೇಂಗಾ, ಟೊಮ್ಯಾಟೊ, ಬದನೆಕಾಯಿ ಇಂಥ ಎಲ್ಲ ಬೆಳೆಗಳಿಗೂ ಸಹ ಇದು ಬಹಳಷ್ಟು ಉಪಯೋಗ ಆಗಿ ಈ ನೆಟೆ ರೋಗ ಅನ್ನೋದು ಹತೋಟಿಯಲ್ಲಿ ನಾವು ಇಡಬಹುದು. ಈ ಟೈಪ್ ಮಣ್ಣಿನಲ್ಲಿ ಇರತಕ್ಕಂಥ ಈ ನೆಟೆ ರೋಗದ ಶಿಲೀಂಧ್ರವನ್ನು ನಾವು ನಾಶಪಡಿಸಬಹುದು. ಈ ಸರ್ಕಾರಿ ಗೊಬ್ಬರದ ಜೊತೆಗೆ ಈ ಕೆಲವೊಂದು ಜೈವಿಕ ಗೊಬ್ಬರಗಳು ಕೂಡ ಬರ್ತವೆ, ರೈತ ಬಾಂಧವರು ಇದರ ಬಗ್ಗೆ ಮಾಹಿತಿ. ಸೊ ನಾವು ಈಗ ಪ್ರತಿ ಬೆಳೆಗೂ ಸಾವಯವ ವಸ್ತುವಾಗಿ ಭೂಮಿಗೆ ಸೇರಿಸೋದು ಏನಪ್ಪ ಅಂತಂದ್ರೆ ಎಂಡೆ ಗೊಬ್ಬರವನ್ನು ಹಾಕ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ರೈತರು ಎಂಡೆ ಗೊಬ್ಬರ ಹಾಕೋದನ್ನ ಬಹಳ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಅದರ ಸಿಗೋ ಪ್ರಮಾಣ ಲಭ್ಯತೆ ಸಿಗದೆ ಇರೋದ ಕಾರಣ ಭೂಮಿಗೆ ಹಾಕೋದಿಲ್ಲ. ಸೊ ಈ ಥರ ಮಾಡೋದ್ರಿಂದ ಸವಳಾಗೋಗ್ತದೆ ಭೂಮಿ. ಸೊ ಆ ಥರದ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಯಾವುದೇ ಒಂದು ಸಾವಯವ ವಸ್ತು ಆರ್ಗ್ಯಾನಿಕ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಣ್ಣಿಗೆ ಸೇರಿಸ್ತಾ ಇರಬೇಕು. ಯಾಕಂದರೆ ನಾವು ಪೋಷಕಾಂಶಗಳನ್ನು ಮಣ್ಣಿನಿಂದ ತೆಗೆದುಕೊಳ್ತೀವಿ ಹೊರತು ಅದು ಎಷ್ಟು ತೆಗೆದುಕೊಳ್ತೀರೋ ಅಷ್ಟು ಪೋಷಕಾಂಶಗಳನ್ನು ನಾವು ಮಣ್ಣಿಗೆ ಹಾಕೋದಿಲ್ಲ. ಸೊ ಆದ್ದರಿಂದ ಕಾಲಕಾಲಕ್ಕೆ ಈ ಸಾವಯವ ಗೊಬ್ಬರಗಳನ್ನು ಭೂಮಿಗೆ ಸೇರಿಸೋದ್ರಿಂದ ಡೆಫಿನೆಟ್ ಆಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಮುಂದಿನ ಬೆಳೆಗಳಿಗೆ ಹೆಚ್ಚಾಗಿ ಇಳುವರಿ ಕೊಡೋ ಒಂದು ಅಂಶ ಆಗಿದೆ, ಸಾಧ್ಯತೆ ಜಾಸ್ತಿ ಇರ್ತದೆ. ಒಳ್ಳೆಯದು ಡಾಕ್ಟರ್ ಅಜಯ್ಕುಮಾರ್ ಅವರೇ, ಸಾಕಷ್ಟು ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ಪ್ರಸ್ತುತ ಒಂದು ಸಮಯ ಅಂತಂದರೆ ಈ ಒಂದು ಸಮಯ ಏಪ್ರಿಲ್ ಮೇ ತಿಂಗಳು ಅರ್ಥಪೂರ್ಣವಾಗಿ ರೈತ ಬಾಂಧವರು ಬಳಸಿಕೊಳ್ಬೇಕು, ಮುಂಬರುವ ಹಂಗಾಮಿಗೆ ಸಿದ್ಧತೆಯನ್ನು ಮಾಡ್ಕೋಬೇಕಪ್ಪ ಅಂತಂದರೆ ಒಂದು ಪೂರ್ವಾಪರ ಯೋಚನೆಗಳನ್ನು ಆಲೋಚನೆಗಳನ್ನು ಒಂದು ವ್ಯವಸ್ಥಿತವಾದಂಥ ಒಂದು ರೀತಿಯಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಿದರೆ ನಮಗೆ ಒಳ್ಳೆಯ ಲಾಭ, ಆದಾಯ, ಇಳುವರಿ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ತಜ್ಞರು ಹೇಳಿದ ಹಾಗೆ ಮಾಗಿ ಉಳುಮೆಯನ್ನು ಮಾಡಿ ಉತ್ತಮ ಗುಣಮಟ್ಟದ ಬೀಜವನ್ನು ಖರೀದಿ ಮಾಡಿ, ಜೊತೆಗೆ ನಿಮ್ಮ ಬದುಗಳನ್ನು ಒಡ್ಡುಗಳನ್ನು ಸರಿಯಾಗಿ ದುರಸ್ತಿ ಕಾರ್ಯಗಳನ್ನು ಮಾಡಿ, ಜೊತೆಗೆ ಜೈವಿಕ ಗೊಬ್ಬರಗಳನ್ನು, ತಿಪ್ಪೆ ಗೊಬ್ಬರವನ್ನು ಯಥೇಚ್ಛವಾಗಿ ಭೂಮಿಯಲ್ಲಿ ಸೇರಿಸಿ ಇವೆಲ್ಲವುಗಳನ್ನು ಮಾಡಿದಾಗ ಖಂಡಿತ ಕೃಷಿ ನಮಗೆ ಲಾಭದತ್ತ ಒಯ್ಯುತ್ತದೆ ಎಂಬಂಥ ಒಂದು ಮಾತಲ್ಲಿ ಸಂಶಯವಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಒಂದು ಬೇಸಾಯ ಕ್ರಮಗಳಾಗಿರ್ಬೋದು, ರೈತ ಬಾಂಧವರಿಗೆ ಈ ಒಂದು ಬೀಜಗಳ ಖರೀದಿ ಮಾಡೋದಾಗಿರ್ಬೋದು, ಏನೇ ವಿಷಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರೈತ ಬಾಂಧವರು ಮಾಹಿತಿ ಬೇಕಾಗಿತ್ತಂತಂದ್ರೆ ತಮ್ಮ ದೂರವಾಣಿ ಕರೆಯನ್ನು ನಮ್ಮ ಕೇಳುವರಿಗೆ ಮಾಡಿಕೊಡಿ. ನನ್ನ ದೂರವಾಣಿ ಕರೆ 9880398690. ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ. ನನ್ನ ದೂರವಾಣಿ ಸಂಖ್ಯೆ 9880398690. ಕೇಳಿದ್ರಲ್ಲ ರೈತ ಬಾಂಧವ್ರೆ, ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾಗಿ ಉಳುಮೆ ಆಗಿರ್ಬೋದು, ಬೀಜಗಳ ಖರೀದಿ ಆಗಿರ್ಬೋದು, ಜೊತೆಗೆ ಬೇಸಾಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿಗೆ ನಿಮಗೆ ಅನುಮಾನ ಮೂಡಿತ್ತು ಅಂತಂದರೆ ಖಂಡಿತವಾಗಿ ಕರೆಯನ್ನು ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಸರ್ ಕಾರ್ಯಕ್ರಮಕ್ಕೆ ಬಂದು ಸುದೀರ್ಘವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ನೀವು ಹೇಳಿದಂಥ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಲಿ, ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮಗೆ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲ ರೈತರಿಗೂ ಧನ್ಯವಾದಗಳು. ಇದುವರೆಗೆ ಬೇಸಿಗೆಯಲ್ಲಿ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಎಂಒಯ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಒಂದು ದಿನ ಅಲ್ಲಲ್ಲಿ ಗುಡುಗು ಮತ್ತು ಸಿಡಿಲಿನಿಂದ ಕೂಡಿದ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 35-36 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 21-22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 74-77% ಮತ್ತು ಕನಿಷ್ಠ ಆರ್ದ್ರತೆ 46-49% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಕೋಶಾವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಶೇಖರಣಾ ಶಕ್ತಿ ಹೆಚ್ಚಿಸುತ್ತದೆ. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯ ಇದಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂ ಆಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೆ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು ಮತ್ತು ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಇನ್ನು ಬಿಸಿಲು ಹೆಚ್ಚಾಗಿರೋದ್ರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಕಲ್ಲಂಗಡಿ ಮತ್ತು ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಟೊಮ್ಯಾಟೋ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಯಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಟೊಮ್ಯಾಟೋದಲ್ಲಿ ಎಲೆ ಮುಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 4-5 ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ಮಿಲಿಲೀಟರ್ ಫರ್ಫೆನಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಪಶುವೈದ್ಯರನ್ನು ಕಾಣಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ. ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡು ಬಂದರೆ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಸಜ್ಜೆ ಸ್ಥಳೀಯ 2,359 ರೂಪಾಯಿಯಿಂದ 2,379 ರೂಪಾಯಿ. ಕಡಲೆಕಾಳು ಜವಾರಿ ಸ್ಥಳೀಯ 5,375 ರೂಪಾಯಿಯಿಂದ 6,100 ರೂಪಾಯಿ. ಹತ್ತಿ ಹೈಬ್ರಿಡ್ 44 8,000 ರೂಪಾಯಿ. ಅಲಸಂದೆ ಕೌಪಿಯಾ ಓಲ್ 5,139 ರೂಪಾಯಿಯಿಂದ 6,259 ರೂಪಾಯಿ. ಭತ್ತ ಸೋನಾ ಮಸೂರಿ 2,429 ರೂಪಾಯಿ. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಕಾಂಪೋಸ್ಟ್ ತಯಾರಿಕೆ ಮತ್ತು ಕೃಷಿಯಲ್ಲಿ ಅದರ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ MR ಉಮೇಶ್ ಅವರೊಡನೆ ಸಂದರ್ಶನವನ್ನು ಆಲಿಸಲಿದ್ದೀರಿ. ಹಾಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆಯನ್ನು ನಾಳಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಆಲಿಸಲಿದ್ದೀರಿ. Oh, ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಉಡಿಗೇರಿ ಮತ್ತು ಸಂಗಡಿಗರಿಂದ ಕೃಷಿ ಗೀತೆಗಳನ್ನು. ಇಡೀ ಮಣ್ಣು ಹುಟ್ಟಲು ಬೇಕು ಸಾವಿರ ವರುಷ, ತಿಳಿದಿಲ್ಲ ರೈತ ಮಣ್ಣಲ್ಲ, ತಿಳಿದಿಲ್ಲ ರೈತ ಮಣ್ಣಿನ ಮಹಿಮೆಯ. ಓ ರೈತ ನೀನೇ ಅನ್ನದಾತ, ಓ ರೈತ ನೀನೇ ಅನ್ನದಾತ. ಇಳಿ ಮಣ್ಣು ಹುಟ್ಟಲು ಬೇಕು ಸಾವಿರ ವರ್ಷ, ತಿಳಿದಿಲ್ಲ ರೈತ ಮಣ್ಣಲ್ಲ, ತಿಳಿದಿಲ್ಲ ರೈತ ಮಣ್ಣಲ್ಲ. ಜಿಲ್ಲಾ ರೈತ ತಿಳಿದಿಲ್ಲ ರೈತ ಮಣ್ಣಿನ ಮಹಿಮೆಯ. ಓ ರೈತ ನೀನೇ ಅನ್ನದಾತ, ಓ ರೈತ ನೀನೇ, ಓ ರೈತ ನೀನೇ ಅನ್ನದಾತ. ರೈತಣ್ಣ ಹರಿಯ ಗುಂಟ ಮಣ್ಣೆಲ್ಲ ಕೊಚ್ಚಿ ಹೋಗುವುದು, ಮಣ್ಣೆಲ್ಲ ಕೊಚ್ಚಿ ಹೋಗುವುದು. ಹರಿಸುವನು ಮಣ್ಣ ಮಳೆ ನೀರ ಹರಿಯ ಗುಂಟ ಮಣ್ಣೆಲ್ಲ ಕೊಚ್ಚಿ ಹೋಗುವುದು, ಮಣ್ಣೆಲ್ಲ ಕೊಚ್ಚಿ ಹೋಗುವುದು, ಮಣ್ಣೆಲ್ಲ ಕೊಚ್ಚಿ ಹೋಗುವುದು, ಮಣ್ಣೆಲ್ಲ ಕೊಚ್ಚಿ. ಮಣ್ಣೆಲ್ಲ ಕೊಚ್ಚಿ ಹೋಗುವುದು ನೀರ ಗುಂಟ, ತಿಳಿದಿಲ್ಲ ರೈತ ಮಣ್ಣಲ್ಲ, ತಿಳಿದಿಲ್ಲ ರೈತ ಮಣ್ಣಲ್ಲ, ತಿಳಿದಿಲ್ಲ ರೈತ ಮಣ್ಣಲ್ಲ. ರೈತಣ್ಣ ಹಿಡಿಯೂತ ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ, ನೆರಳು ಇಲ್ಲ ಇಲ್ಲಿ ಇಲ್ಲ. ಗಿಡಗಳ ಕಡಿವನು ಕೊಳಲಿಯ ಹಿಡಿಯೂತ ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ, ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ, ನೆರಳು ಇಲ್ಲ. ನೆರಳು ಇಲ್ಲ ಆಹಾ, ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ. ರೈತ ಎಲ್ಲವೂ ಮಾಯ ಕೇಳಣ್ಣ, ಎಲ್ಲವೂ ಮಾಯ ಕೇಳಣ್ಣ. ರೈತಣ್ಣ ಜೊತೆಗೆವನು ಮಳೆ ದೂರ ದೂರ ಹೋಗುವುದು ಮಳೆ ದೂರ ದೂರ ಹೋಗುವುದು ಮಳೆ ದೂರ ದೂರ ಹೋಗುವುದು